ಕೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕುಲ್ಲೇಟಿರ ಕುಟುಂಬ ತಂಡಕ್ಕೆ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ನೀರಿನ ಪ್ರಾಮುಖ್ಯತೆ ಮತ್ತು ಸದ್ಬಳಕೆಯ ಮಾರ್ಗೋಪಾಯಗಳ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ದೇವಾನಂದ್ ಮಸ್ಕಿ ಅವರಿಂದ ಮಾಹಿತಿ ಮಾಡಿಕೊಳ್ಳೋಣ. ಕೇಳುಗರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಾವೆಲ್ಲರೂ ವಿಶ್ವ ಜಲ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇದರ ಅಂಗವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ನೀರಿನ ಪ್ರಾಮುಖ್ಯತೆಯ ಕುರಿತು ಜನರಿಗೆ ಅರಿವು ಮೂಡಿಸಲು ವಿಶ್ವಸಂಸ್ಥೆಯು 1993 ಪ್ರತಿ ವರ್ಷ March 22 ವಿಶ್ವ ಜಲ ದಿನವನ್ನು ವಿಶ್ವದಲ್ಲಿ ನೀರಿನ ಕೊರತೆಯ ಬಗ್ಗೆ ಜಾಗೃತಿ ಮೂಡಿಸಲು ಆಚರಿಸುತ್ತಿದೆ. ಮೊದಲನೆಯದಾಗಿ ವಿಶ್ವ ಜಲ ದಿನದ ಮಹತ್ವವನ್ನು ತಿಳಿದುಕೊಳ್ಳೋಣ. ಸಿಹಿ ನೀರಿನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸಿಹಿ ನೀರಿನ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಗಾಗಿ ಪ್ರತಿಪಾದಿಸಲು ಪ್ರತಿ ವರ್ಷ March 22 ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ಜೀವನದಲ್ಲಿ ನೀರಿನ ನಿರ್ಣಾಯಕ ಪಾತ್ರವನ್ನು ಪ್ರತಿಬಿಂಬಿಸಲು ಮತ್ತು ಅದರ ಲಭ್ಯತೆ ಮತ್ತು ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಾದ ಕ್ರಮಗಳನ್ನು ಉತ್ತೇಜಿಸಲು ಇದು ಒಂದು ಅವಕಾಶವಾಗಿದೆ. ಶುದ್ಧ ನೀರಿನ ಪಡೆಯುವುದು ಮೂಲಭೂತ ಮಾನವನ ಹಕ್ಕು. ಆದರೂ ವಿಶ್ವದ ಶತಕೋಟಿ ಜನರಿಗೆ ಶುದ್ಧ ನೀರು ಮತ್ತು ಮೂಲಭೂತ ನೈರ್ಮಲ್ಯ ಸೌಕರ್ಯಗಳನ್ನು ಪಡೆಯುವುದು ಸಾಧ್ಯವಾಗಿಲ್ಲ. ಇದರ ಜೊತೆಗೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ನೀರಿನ ಕೊರತೆಯು ಬೆಳೆಯುತ್ತಿರುವುದು ಆತಂಕವಾಗಿದೆ ಮತ್ತು ಹವಾಮಾನ ಬದಲಾವಣೆಯ ಸಮಸ್ಯೆಯನ್ನು ಉಲ್ಬಣಗೊಳಿಸುತ್ತಿದೆ. ನೀರಿನ ಕೊರತೆಯು ಸಂಘರ್ಷಗಳಿಗೆ ಕಾರಣವಾಗಬಹುದು ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತಿದೆ. ವಿಶ್ವ ಜಲ ದಿನವು ಈ ಸಮಸ್ಯೆಗಳನ್ನು ಬೆಳಕು ಚೆಲ್ಲಲು ಮತ್ತು ಅವುಗಳ ಪರಿಹರಿಸಲು ಅಗತ್ಯವಿರುವ ಕ್ರಮಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಉತ್ತಮ ನೀರಿನ ನಿರ್ವಹಣೆಯು ಪ್ರತಿಯೊಬ್ಬರಿಗೂ ಉತ್ತಮ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಲು ಹೇಗೆ ಸಹಾಯ ಮಾಡುತ್ತದೆ ಎಂಬುದರ ಕುರಿತು ಸಹಕರಿಸಲು ಮತ್ತು ಜಾಗೃತಿ ಮೂಡಿಸಲು ಸರ್ಕಾರಗಳು, ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಗೆ ವೇದಿಕೆಯನ್ನು ಒದಗಿಸುತ್ತಿದೆ. ವಿಶ್ವ ಜಲ ದಿನದಂದು ಬೆಳಕು ಚೆಲ್ಲಲು ಕೆಲವು ಪ್ರಮುಖ ವಿಷಯಗಳು ನೀರು ಮತ್ತು ಸುಸ್ಥಿರ ಅಭಿವೃದ್ಧಿ, ತ್ಯಾಜ್ಯ ನೀರು ಮತ್ತು ನೀರಿನ ಕೊರತೆಗಳನ್ನು ಒಳಗೊಂಡಿದೆ. ಸುಸ್ಥಿರ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಾಧನೆಯನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿರುವ ನೀತಿಗಳು ಮತ್ತು ಕ್ರಮಗಳ ಅನುಷ್ಠಾನವನ್ನು ಉತ್ತೇಜಿಸಲು ಈ ದಿನವು ಒಂದು ಅವಕಾಶವಾಗಿದೆ. ಈ ವರ್ಷ 2023 ವಿಶ್ವ ಜಲ ದಿನದ ಮುಖ್ಯ ವಿಷಯವೆಂದರೆ ವೇಗವರ್ಧನೆ ಬದಲಾವಣೆ, ಅಂದರೆ ಆಕ್ಸಲರೇಟಿಂಗ್ ಚೇಂಜ್. ನೀರು ಮತ್ತು ನೈರ್ಮಲ್ಯ ಬಿಕ್ಕಟ್ಟನ್ನು ಪರಿಹರಿಸಲು ಬದಲಾವಣೆಯನ್ನು ವೇಗಗೊಳಿಸುವುದು ಮತ್ತು ನೀರು ನಮ್ಮೆಲ್ಲರ ಮೇಲೆ ಪರಿಣಾಮ ಬೀರುತ್ತಿರುವುದರಿಂದ ಪ್ರತಿಯೊಬ್ಬರೂ ಕ್ರಮ ತೆಗೆದುಕೊಳ್ಳಬೇಕು ಎಂಬುದು ಧ್ಯೇಯ ವಾಕ್ಯವಾಗಿದೆ. ನೀರಿನ ಪ್ರಾಮುಖ್ಯತೆ. ಜೀವನಕ್ಕೆ ನೀರು ಅತ್ಯಗತ್ಯವಾಗಿದೆ. ನೀರು ಎಲ್ಲ ಜೀವಿಗಳಿಗೆ ಅತ್ಯಗತ್ಯ. ಜೀರ್ಣಕ್ರಿಯೆ, ಹೀರಿಕೊಳ್ಳುವಿಕೆ, ಪರಿಚಲನೆ, ತಾಪಮಾನ ನಿಯಂತ್ರಣ ಮತ್ತು ವಿಸರ್ಜನೆಯಂತಹ ವಿವಿಧ ಶಾರೀರಿಕ ಕ್ರಿಯೆಗಳಿಗೆ ಇದು ಅಗತ್ಯವಾಗಿದೆ. ಜಲಸಂಚಯನ ಮತ್ತು ಹೈಡ್ರೇಷನ್. ಸಾಕಷ್ಟು ನೀರು ಕುಡಿಯುವುದು ದೇಹದಲ್ಲಿ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನಮ್ಮನ್ನು ಸಂಚಯನದಿಂದ ಅಥವಾ ಹೈಡ್ರೀಕರಿಸುತ್ತದೆ. ಇದು ನಿರ್ಜಲೀಕರಣ ಮತ್ತು ಸಂಬಂಧಿತ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ನೀರು ದೇಹದ ಉಷ್ಣತೆಯ ಪ್ರಮುಖ ನಿಯಂತ್ರಕವಾಗಿದೆ. ಇದು ಬೆವರಿಕೆಯ ಮೂಲಕ ದೇಹವನ್ನು ತಂಪಾಗಿಸಲು ಸಹಾಯ ಮಾಡುತ್ತದೆ. ಇದು ಚರ್ಮದಿಂದ ಶಾಖವನ್ನು ಆವಿಯಾಗಿಸುತ್ತದೆ, ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಸಾಕಷ್ಟು ನೀರಿನ ಸೇವನೆಯು ಬೆವರು ಮತ್ತು ಮೂತ್ರದ ಮೂಲಕ ದೇಹದಿಂದ ವಿಷಯವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದು ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ಮತ್ತು ಹೆಚ್ಚುವರಿ ನೀರನ್ನು ತೆಗೆದುಹಾಕುವ ಮೂಲಕ ಮೂತ್ರಪಿಂಡ ಮತ್ತು ಯಕೃತ್ತನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುವುದು. ಜೀರ್ಣಕ್ರಿಯೆಯಲ್ಲಿ ನೀರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಇದು ಆಹಾರದ ಕಣಗಳನ್ನು ಒಡೆಯಲು ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಚಲಿಸಲು ಸಹಾಯ ಮಾಡುತ್ತದೆ. ಇದು ಮಲಬದ್ಧತೆ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳನ್ನು ತಡೆಯುತ್ತದೆ. ಕೀಲುಗಳು ನಯಗೊಳಿಸಲು. ಕೀಲುಗಳನ್ನು ನಯಗೊಳಿಸುವ ಸೈನೋವಿಲ್ ದ್ರವವು ಮುಖ್ಯವಾಗಿ ನೀರಿನಿಂದ ಕೂಡಿರುತ್ತದೆ. ಇದು ಸವೆತ ಮತ್ತು ಕೀಲುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ ಹಾಗೂ ಗಾಯವನ್ನೂ ತಡೆಯುತ್ತದೆ. ಅರಿವಿನ ಕಾರ್ಯವನ್ನು ವೃದ್ಧಿಸಲು. ಮೆದುಳಿನ ಕಾರ್ಯಕ್ಕೆ ನೀರು ಅತ್ಯಗತ್ಯ. ಇದು ಮೆದುಳಿಗೆ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ಇದು ಅರಿವಿನ ಕಾರ್ಯವನ್ನು ಹೆಚ್ಚಿಸುವುದಲ್ಲದೆ ಸ್ಮರಣ ಶಕ್ತಿಯನ್ನು ಸುಧಾರಿಸುತ್ತದೆ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಜೀರ್ಣಕ್ರಿಯೆಯಿಂದ ಅರಿವಿನ ಕಾರ್ಯದವರೆಗೆ ಜೀವನದ ಪ್ರತಿಯೊಂದು ಅಂಶಕ್ಕೂ ನೀರು ಅತ್ಯಗತ್ಯ. ಆದ್ದರಿಂದ ದೇಹದಲ್ಲಿ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ನಿರ್ಜಲೀಕರಣ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ಸಾಕಷ್ಟು ನೀರನ್ನು ಸೇವಿಸುವುದು ಮುಖ್ಯವಾಗಿದೆ. ನಂತರ ನಾವು ಜಗತ್ತಿನಲ್ಲಿ ಲಭ್ಯವಿರುವ ನೀರನ್ನು ನೋಡುವುದಾದರೆ, ವಿಶ್ವ ಜಲ ಅಭಿವೃದ್ಧಿಯ ವರದಿಯ ಪ್ರಕಾರ ಪ್ರಪಂಚದಲ್ಲಿ ಲಭ್ಯವಿರುವ ಒಟ್ಟು ಸಿಹಿ ನೀರಿನ ಸಂಪನ್ಮೂಲಗಳು ಸುಮಾರು 42,000 ಘನ ಕಿಲೋಮೀಟರ್ಗಳಷ್ಟು ಎಂದು ಅಂದಾಜಿಸಲಾಗಿದೆ. ಆದಾಗ್ಯೂ ಈ ನೀರಿನ ಶೇಕಡ 1%ಕ್ಕಿಂತಲೂ ಕಡಿಮೆ ಮಾನವನ ಬಳಕೆಗೆ ಸುಲಭವಾಗಿ ಲಭ್ಯವಾಗಿದೆ. ಏಕೆಂದರೆ ಬಹುಪಾಲು ಹಿಮ ನೀರಿನಲ್ಲಿ ಹೆಪ್ಪುಗಟ್ಟಿರುತ್ತವೆ ಅಥವಾ ಭೂಗತ ಜಲಚರಗಳಲ್ಲಿ ನೆಲೆಗೊಂಡಿವೆ. ನೀರಿನ ಹೆಚ್ಚುತ್ತಿರುವ ಬೇಡಿಕೆ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆಯು ಪ್ರಪಂಚದ ಅನೇಕ ಭಾಗಗಳಲ್ಲಿ ನೀರಿನ ಕೊರತೆಯ ಸಮಸ್ಯೆಗಳನ್ನು ಉಂಟುಮಾಡುತ್ತಿದೆ. ಲಭ್ಯವಿರುವ ನೀರು ಮಣ್ಣಿನ ತೇವಾಂಶ ಭಾಗವನ್ನು ಸೂಚಿಸುತ್ತದೆ. ಇದನ್ನು ಸಸ್ಯಗಳು ತೆಗೆದುಕೊಳ್ಳಬಹುದು ಮತ್ತು ಅವುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಬಳಸಬಹುದು. ಇದು ಕ್ಷೇತ್ರ ಸಾಮರ್ಥ್ಯ ಮತ್ತು ಶಾಶ್ವತ ಬಾಡುವಿಕೆ ಪಾಯಿಂಟ್. ಸಸ್ಯಗಳು ಇನ್ನು ಮುಂದೆ ಮಣ್ಣಿನ ನೀರನ್ನು ಹೊರತೆಗೆಯಲು ಸಾಧ್ಯವಾಗಿರತಕ್ಕಂಥ ಬಿಂದು. ಈ ನಡುವಿನ ವ್ಯತ್ಯಾಸವಾಗಿದೆ. ಸಸ್ಯಗಳ ಬೆಳವಣಿಗೆ ಮತ್ತು ಬೆಳೆ ಉತ್ಪಾದನೆಗೆ ಲಭ್ಯವಿರುವ ನೀರು ಅತ್ಯಗತ್ಯ ಮತ್ತು ಅದರ ಲಭ್ಯತೆಯು ಮಣ್ಣಿನ ವಿನ್ಯಾಸ ರಚನೆ, ಸಾಂದ್ರತೆ ಮತ್ತು ನಿರ್ವಹಣಾ ಕ್ರಮಗಳು ಅಂಶಗಳಿಂದ ಪ್ರಭಾವಿತವಾಗಿರುತ್ತವೆ. ರೈತರು ಮತ್ತು ಬೆಳೆ ವ್ಯವಸ್ಥಾಪಕರು ನೀರಾವರಿ ಅಗತ್ಯಗಳನ್ನು ನಿರ್ಧರಿಸಲು ಮತ್ತು ಬೆಳೆ ಇಳುವರಿ ಮತ್ತು ಗುಣಮಟ್ಟವನ್ನು ಉತ್ತಮಗೊಳಿಸಲು ಲಭ್ಯವಿರುವ ನೀರಿನ ಅಳತೆಗಳನ್ನು ಬಳಸುತ್ತಾರೆ. ಮುಂದೆ ಜಗತ್ತಿನಲ್ಲಿ ಲಭ್ಯವಿರುವ ನೀರು ನೋಡುವುದಾದರೆ, ಭೂಮಿಯ ಮೇಲ್ಮೈ ಸುಮಾರು 70% ನೀರಿನಿಂದ ಆವೃತವಾಗಿದೆ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ಸಂಗತಿ. ಆದರೆ ಅದರಲ್ಲಿ ಸುಮಾರು 2.5% ನೀರು ಮಾತ್ರ ಕುಡಿಯಲು ಕೃಷಿ ಮತ್ತು ಕೈಗಾರಿಕೆಗಳಿಗೆ ಸೂಕ್ತವಾದ ಸಿಹಿ ನೀರು ಲಭ್ಯವಿದೆ. ಇದಲ್ಲದೆ ಹವಾಮಾನ ಬದಲಾವಣೆ, ಬರಗಳು, ಅತಿಯಾದ ನೀರಿನ ಬಳಕೆ, ಮಾಲಿನ್ಯ ಮತ್ತು ನೀರಿನ ಸಂಪನ್ಮೂಲಗಳ ಪರಿಣಾಮಕಾರಿಯಲ್ಲದ ನಿರ್ವಹಣೆಯಂತಹ ವಿಭಿನ್ನ ಅಂಶಗಳಿಂದಾಗಿ ಪ್ರಪಂಚದ ಕೆಲವು ಪ್ರದೇಶಗಳು ನೀರಿನ ಕೊರತೆಯಿಂದ ಬಳಲುತ್ತಿವೆ. ವಿಶ್ವಸಂಸ್ಥೆಯು ಅಂದಾಜು 2.2 ಶತಕೋಟಿ ಜನರಿಗೆ ಸುರಕ್ಷಿತ ಕುಡಿಯುವ ನೀರಿನ ಕೊರತೆಯಿದೆ ಮತ್ತು ಜನಸಂಖ್ಯೆಯ ಬೆಳವಣಿಗೆ ಹಾಗೂ ಪರಿಸರ ಅವನತಿಯಿಂದಾಗಿ ಈ ಅಂಕಿಅಂಶವು ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಈ ಸಮಸ್ಯೆಗಳು ತಮ್ಮ ನಾಗರಿಕರಿಗೆ ಸಾಕಷ್ಟು ಮತ್ತು ಸುರಕ್ಷಿತ ನೀರನ್ನು ಒದಗಿಸಲು ದೇಶಗಳಿಗೆ ಮಹತ್ವದ ಸವಾಲನ್ನು ಒಡ್ಡುತ್ತವೆ. ಇದು ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಸಹಯೋಗದ ಪ್ರಯತ್ನ ಮತ್ತು ನವೀನ ತಂತ್ರಜ್ಞಾನಗಳ ಅಗತ್ಯವಿರುತ್ತದೆ. ತ್ಯಾಜ್ಯ ನೀರು ಮನೆಗಳು, ವ್ಯವಹಾರಗಳು ಮತ್ತು ಕೈಗಾರಿಕೆಗಳಿಂದ ಬಳಸಿದ ಮತ್ತು ತಿರಸ್ಕರಿಸಿದ ನೀರನ್ನು ಸೂಚಿಸುತ್ತದೆ. ಇದು ಪರಿಸರ ಮತ್ತು ಮಾನವನ ಆರೋಗ್ಯಕ್ಕೆ ಹಾನಿ ಮಾಡುವ ವಿವಿಧ ರಾಸಾಯನಿಕಗಳು, ಸಾವಯವ ವಸ್ತುಗಳು ಮತ್ತು ಮಾಲಿನ್ಯಕಾರಕಗಳನ್ನು ಒಳಗೊಂಡಿದೆ. ಜಲಚರಗಳಿಗೆ ಹಾನಿಯಾಗದಂತೆ ಅಥವಾ ಕುಡಿಯುವ ನೀರಿನ ಮೂಲಗಳನ್ನು ಕಲುಷಿತಗೊಳಿಸದಂತೆ ಖಚಿತಪಡಿಸಿಕೊಳ್ಳಲು ತ್ಯಾಜ್ಯ ನೀರಿನ ನೈಸರ್ಗಿಕ ಮೂಲಗಳಿಗೆ ಬಿಡುವ ಮೊದಲು ಸಂಸ್ಕರಿಸುವ ಅಗತ್ಯವಿದೆ. ತ್ಯಾಜ್ಯ ನೀರಿನ ಸಂಸ್ಕರಣೆಯು ನೀರಿನಿಂದ ಮಾಲಿನ್ಯಕಾರಕಗಳು ಮತ್ತು ಮಾಲಿನ್ಯಕಾರಕಗಳನ್ನು ತೆಗೆದುಹಾಕಲು ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ಪರಿಸರದ ಸಂರಕ್ಷಣೆ ಮತ್ತು ಸುಸ್ಥಿರತೆಗೆ ಸರಿಯಾದ ತ್ಯಾಜ್ಯ ನೀರಿನ ನಿರ್ವಹಣೆ ಅಗತ್ಯವಾಗಿರುತ್ತದೆ. ಜಲ ಸಂರಕ್ಷಣೆ ನೋಡುವುದಾದರೆ, ನೀರಿನ ಸಂರಕ್ಷಣೆಯು ಅದರ ಗುಣಮಟ್ಟ ಮತ್ತು ಪ್ರಮಾಣವನ್ನು ಒಳಗೊಂಡಂತೆ ನೀರಿನ ಸಂಪನ್ಮೂಲಗಳ ಸಂರಕ್ಷಣೆ, ನಿರ್ವಹಣೆ ಮತ್ತು ರಕ್ಷಣೆಯನ್ನು ಸೂಚಿಸುತ್ತದೆ. ಇದು ನೀರಿನ ತ್ಯಾಜ್ಯವನ್ನು ಕಡಿಮೆ ಮಾಡುವ ಕ್ರಮಗಳು ಮತ್ತು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಹಾಗೂ ಲಭ್ಯವಿರುವ ನೀರಿನ ಸಂಪನ್ಮೂಲಗಳನ್ನು ಬುದ್ಧಿವಂತಿಕೆಯಿಂದ ಮತ್ತು ಸಮರ್ಥಕವಾಗಿ ಬಳಸುವುದನ್ನು ಖಚಿತಪಡಿಸಿಕೊಳ್ಳಲು ಸಮರ್ಥ ನೀರಿನ ಬಳಕೆಯನ್ನು ಉತ್ತೇಜಿಸುವುದು ಇಂದಿನ ಅಗತ್ಯವಾಗಿದೆ. ನೀರನ್ನು ಸಂರಕ್ಷಿಸಲು ಹಲವಾರು ಮಾರ್ಗಗಳಿವೆ. ಸೋರಿಕೆಗಳನ್ನು ಸರಿಪಡಿಸುವುದು, ಕಡಿಮೆ ಹರಿವಿನ ಫಿಲ್ಟರ್ಗಳನ್ನು ಸ್ಥಾಪಿಸುವುದು ಮತ್ತು ಅನಗತ್ಯ ನೀರನ್ನು ಸ್ನಾನಕ್ಕೆ ತೊಳೆದುಕೊಳ್ಳುವುದು ಅಥವಾ ಇತರ ದೈನಂದಿನ ಮತ್ತಿತರ ಕಾರ್ಯಗಳಿಗೆ ಕಡಿಮೆ ಮಾಡುವುದು ಹಾಗೂ ಪಾತ್ರೆಗಳನ್ನು ಅಥವಾ ಬಟ್ಟೆಗಳನ್ನು ತೊಳೆಯುವಾಗ ನಲ್ಲಿಯನ್ನು ಬಂದ್ ಮಾಡುವಂತಹ ಕ್ರಮಗಳು ನೀರಿನ ಬಳಕೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ನೀರನ್ನು ಸಂರಕ್ಷಿಸುವುದು ಹನಿ ನೀರಾವರಿ, ಮಳೆ ನೀರು ಕೊಯ್ಲು ಮತ್ತು ನಿಖರವಾದ ಕೃಷಿ ತಂತ್ರಜ್ಞಾನಗಳಂತಹ ಕೃಷಿ ಪದ್ಧತಿಗಳನ್ನು ಒಳಗೊಂಡಿರುತ್ತದೆ. ಕೈಗಾರಿಕೆಗಳು ತಮ್ಮ ನೀರಿನ ಬಳಕೆಯ ದಕ್ಷತೆಯನ್ನು ಸುಧಾರಿಸುವ ಮೂಲಕ ನೀರನ್ನು ಸಂರಕ್ಷಿಸಬಹುದು. ನೀರಿನ ಮರುಬಳಕೆ ಮತ್ತು ನೀರಿನ ನಿರ್ವಹಣೆ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ಪ್ರಮುಖವಾಗಿದೆ. ನೀರಿನ ಸಂರಕ್ಷಣೆಯು ನಿರ್ಣಾಯಕವಾಗಿದೆ, ಏಕೆಂದರೆ ನೀರು ಸೀಮಿತ ಸಂಪನ್ಮೂಲವಾಗಿದೆ ಮತ್ತು ಜೀವನಕ್ಕೆ ಅವಶ್ಯಕವಾಗಿದೆ. ಇದು ಮಾನವನ ಉಳಿವಿಗಾಗಿ ಮಾತ್ರವಲ್ಲದೆ ಪರಿಸರ ವ್ಯವಸ್ಥೆಗಳನ್ನು ಉಳಿಸಿಕೊಳ್ಳಲು ಮತ್ತು ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ಬೆಂಬಲಿಸಲು ಸಹ ಮುಖ್ಯವಾಗಿದೆ. ನೀರಿನ ಕೊರತೆಯು ಜಾಗತಿಕ ಸವಾಲಾಗಿ ಪರಿಣಮಿಸುತ್ತಿದೆ ಮತ್ತು ನೀರಿನ ಸಂರಕ್ಷಣೆಯು ಸುಸ್ಥಿರ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅಗತ್ಯವಾಗಿರುವುದು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ನೀರಿನ ಮರುಬಳಕೆ. ನೀರಾವರಿ, ಕೈಗಾರಿಕೆ ಪ್ರಕ್ರಿಯೆಗಳು ಮತ್ತು ಕುಡಿಯುವ ನೀರಿನಂತಹ ಪ್ರಯೋಜನಕಾರಿ ಉದ್ದೇಶಕ್ಕಾಗಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಳಸುವ ಅಭ್ಯಾಸವನ್ನು ನೀರಿನ ಮರುಬಳಕೆ ಸೂಚಿಸುತ್ತದೆ. ನೀರಿನ ಮರುಬಳಕೆಯ ಕಲ್ಪನೆಯು ಇತ್ತೀಚಿನ ವರ್ಷಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಏಕೆಂದರೆ ಪ್ರಪಂಚದಾದ್ಯಂತ ಸಮುದಾಯಗಳು ನೀರಿನ ಕೊರತೆಯನ್ನು ತಗ್ಗಿಸಲು ಮತ್ತು ಸಿಹಿ ನೀರಿನ ಸರಬರಾಜನ್ನು ಸಂರಕ್ಷಿಸಲು ಮಾರ್ಗಗಳನ್ನು ಹುಡುಕುತ್ತಿವೆ. ನೀರಿನ ಮರುಬಳಕೆಯ ಪ್ರಯೋಜನಗಳು ಹಲವಾರು. ತ್ಯಾಜ್ಯ ನೀರನ್ನು ಸಂಸ್ಕರಿಸುವ ಮತ್ತು ಮರುಬಳಕೆ ಮಾಡುವ ಮೂಲಕ ಸಮುದಾಯಗಳು ಸಿಹಿ ನೀರಿನ ಸಂಪನ್ಮೂಲಗಳಿಗೆ ತಮ್ಮ ಬೇಡಿಕೆಯನ್ನು ಕಡಿಮೆ ಮಾಡಬಹುದು. ಇದು ಸ್ಥಳೀಯ ನೀರಿನ ಪೂರೈಕೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ತ್ಯಾಜ್ಯ ನೀರನ್ನು ಸಂಪನ್ಮೂಲವಾಗಿ ಪರಿವರ್ತಿಸುವ ಮೂಲಕ ಸಮುದಾಯಗಳು ಸಂಸ್ಕರಿಸಿದ ತ್ಯಾಜ್ಯ ನೀರಿನ ವಿಸರ್ಜನೆಯನ್ನು ಸ್ಥಳೀಯ ಜಲಮಾರ್ಗಗಳಿಗೆ ಕಡಿಮೆ ಮಾಡಬಹುದು. ಇದು ನೀರಿನ ಗುಣಮಟ್ಟವನ್ನೂ ಸುಧಾರಿಸಲು ಸಹಾಯ ಮಾಡುತ್ತದೆ. ಆದಾಗ್ಯೂ ನೀರಿನ ಮರುಬಳಕೆಯು ಅದರದೇ ಆದ ಸವಾಲುಗಳನ್ನು ಹೊಂದಿದೆ. ನೀರಿನ ಮರುಬಳಕೆಗೆ ಮುಖ್ಯವಾದ ಅಡೆತಡೆಗಳಲ್ಲಿ ಒಂದು ಕೊಳಕಾಗಿರುವ ಅಂಶ ಎಂದು ಕರೆಯಲ್ಪಡುತ್ತದೆ. ಅಂದರೆ ತ್ಯಾಜ್ಯ ನೀರು ಕೊಳಕು ಮತ್ತು ಬಳಸಲು ಅಸುರಕ್ಷಿತವಾಗಿದೆ ಎಂಬುದು ಗ್ರಹಿಕೆಯ. ಈ ಗ್ರಹಿಕೆಯನ್ನು ಹೋಗಲಾಡಿಸಲು ನೀರಿನ ಮರುಬಳಕೆಯ ಪ್ರಯೋಜನಗಳು ಮತ್ತು ಅದನ್ನು ಸುರಕ್ಷಿತವಾಗಿರಿಸುವ ಕಠಿಣ ಸಂಸ್ಕರಣಾ ಪ್ರಕ್ರಿಯೆಗಳ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವ ಅಗತ್ಯವಿದೆ. ನೀರಿನ ಮರುಬಳಕೆ ಯೋಜನೆಗಳ ಅನುಷ್ಠಾನದ ವೆಚ್ಚವು ಮತ್ತೊಂದು ಸವಾಲಾಗಿದೆ. ಈ ಯೋಜನೆಗಳಿಗೆ ಸಾಮಾನ್ಯವಾಗಿ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನದಲ್ಲಿ ಗಮನಾರ್ಹ ಹೂಡಿಕೆಯ ಅಗತ್ಯವಿರುತ್ತದೆ. ಇದು ಕೆಲವು ಸಮುದಾಯಗಳಿಗೆ ಪ್ರತಿಬಂಧಕವಾಗಿಯೂ ಪರಿಣಾಮಿಸುತ್ತಿದೆ. ಈ ಸವಾಲುಗಳ ಹೊರತಾಗಿಯೂ ಪ್ರಪಂಚದಾದ್ಯಂತ ಸಮುದಾಯಗಳಿಗೆ ನೀರಿನ ಮರುಬಳಕೆಯು ಹೆಚ್ಚು ಕಾರ್ಯಸಾಧ್ಯವಾದ ಆಯ್ಕೆಯಾಗಿದೆ. ತಂತ್ರಜ್ಞಾನವು ಮುಂದುವರಿದಂತೆ ಮತ್ತು ನೀರಿನ ಕೊರತೆಯು ಒತ್ತಡಗಳು ಹೆಚ್ಚಾಗುತ್ತಿದ್ದು ನಮ್ಮ ಸೀಮಿತ ನೀರಿನ ಸಂಪನ್ಮೂಲಗಳನ್ನು ನಿರ್ವಹಿಸುವ ನಿರ್ಣಾಯಕ ಸಾಧನವಾಗಿ ನೀರಿನ ಮರುಬಳಕೆಯನ್ನು ಹೆಚ್ಚು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವುದನ್ನು ನಾವು ಮುಂಬರುವ ದಿನಗಳಲ್ಲಿ ನೋಡುವ ಸಾಧ್ಯತೆ ಇದೆ. ಭವಿಷ್ಯದಲ್ಲಿ ನೀರಿನ ಪರಿಣಾಮಗಳು. ವೈಜ್ಞಾನಿಕ ಸಂಶೋಧನೆಗಳ ಆಧಾರದ ಮೇಲೆ ಭವಿಷ್ಯದಲ್ಲಿ ನೀರಿನ ಪರಿಣಾಮಗಳು ಕೆಲವೊಂದು ಈ ರೀತಿಯಾಗಿವೆ. ನೀರಿನ ಕೊರತೆ. ಜಾಗತಿಕ ಜನಸಂಖ್ಯೆಯು ಹೆಚ್ಚಾದಂತೆ ನೀರಿನ ಬೇಡಿಕೆಯೂ ಹೆಚ್ಚಾಗುತ್ತಿದೆ. ಇದು ಕೆಲವು ಪ್ರದೇಶಗಳಲ್ಲಿ ಕೊರತೆಗೆ ಕಾರಣವಾಗುತ್ತದೆ. ನೀರಿನ ಕೊರತೆಯು ಕೃಷಿ ಮತ್ತು ನೈರ್ಮಲ್ಯದ ಮೇಲೆ ಪರಿಣಾಮಗಳನ್ನು ಬೀರುತ್ತಿದೆ. ಇದು ಆಹಾರ ಮತ್ತು ನೀರಿನಿಂದ ಹರಡುವ ರೋಗಗಳು ಮತ್ತು ಅಪೌಷ್ಟಿಕತೆಗೆ ಕಾರಣವಾಗುತ್ತದೆ. ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆಯು ಜಾಗತಿಕವಾಗಿ ನೀರಿನ ಸಂಪನ್ಮೂಲಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ. ಮಳೆಯ ಸುರಿಯುವ ಪದ್ಧತಿಯಲ್ಲಿ ಬದಲಾವಣೆಗಳು, ಏರುತ್ತಿರುವ ತಾಪಮಾನ, ಸಮುದ್ರ ಮಟ್ಟ ಏರಿಕೆ ಮತ್ತು ಹಿಮನದಿಗಳು ಮತ್ತು ಧ್ರುವೀಯ ಮಂಜುಗಡ್ಡೆಗಳ ಕರಗುವಿಕೆಯು ನೀರಿನ ಲಭ್ಯತೆ ಮತ್ತು ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಬರಗಳು, ಪ್ರವಾಹಗಳು ಮತ್ತು ಹೆಚ್ಚಿದ ಜಲಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ನೀರಿನ ಘರ್ಷಣೆಗಳು. ವಿಶೇಷವಾಗಿ ನೀರು ವಿರಳ ಸಂಪನ್ಮೂಲವಾಗಿರುವ ಪ್ರದೇಶಗಳಲ್ಲಿ ನೀರಿನ ಕೊರತೆಯಿಂದಾಗಿ ನೀರಿನ ಸಂಘರ್ಷಗಳು ಹೆಚ್ಚಾಗಬಹುದು. ಈ ಸಂಘರ್ಷಗಳು ಸಾಮಾಜಿಕ ಅಶಾಂತಿ, ರಾಜಕೀಯ ಅಸ್ಥಿರತೆ ಮತ್ತು ಯುದ್ಧಗಳಿಗೂ ಕಾರಣವಾಗಬಹುದು. ಆರೋಗ್ಯದ ಪರಿಣಾಮಗಳು. ಶುದ್ಧ ನೀರಿನ ಲಭ್ಯತೆಯ ಕೊರತೆಯು ಅತಿಸಾರ ರೋಗಗಳು, ಸಿಸ್ಟೋಸೋಮಿಯಾಸಿಸ್, ಟ್ರಕೋಮಾ ಮತ್ತು ಇತರ ಅನೇಕ ಆರೋಗ್ಯ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಇದು ಆರೋಗ್ಯ ವ್ಯವಸ್ಥೆಗಳ ಮೇಲಿನ ಹೊರೆಯನ್ನು ಹೆಚ್ಚಿಸಬಹುದು ಮತ್ತು ಈಗಾಗಲೇ ವಿಸ್ತರಿಸಿದ ಸಂಪನ್ಮೂಲಗಳ ಮೇಲೆ ಒತ್ತಡ ಹೇರಬಹುದು. ಆರ್ಥಿಕ ಪರಿಣಾಮಗಳು. ನೀರಿನ ಕೊರತೆ ಮತ್ತು ಮಾಲಿನ್ಯವು ಕಡಿಮೆ ಕೃಷಿ ಉತ್ಪಾದನೆ, ಹೆಚ್ಚಿದ ಆಹಾರ ಬೆಲೆಗಳು, ಕಡಿಮೆಯಾದ ಪ್ರವಾಸೋದ್ಯಮ ಮತ್ತು ಇತರ ಆರ್ಥಿಕ ನಷ್ಟಗಳಂತಹ ಗಮನಾರ್ಹ ಆರ್ಥಿಕ ಪರಿಣಾಮಗಳನ್ನು ಬೀರಬಹುದು. ಆದ್ದರಿಂದ ಈ ಭವಿಷ್ಯದಲ್ಲಿ ನೀರಿನ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಲು, ಜನಸಂಪನ್ಮೂಲಗಳನ್ನು ಸಮರ್ಥಕವಾಗಿ ನಿರ್ವಹಿಸಲು ಈ ಕ್ರಮಗಳನ್ನು ಕೈಗೊಳ್ಳುವುದು ಮುಖ್ಯವಾಗಿದೆ. ನೀರಿನ ವಿವೇಚನಾಬದ್ಧ ಬಳಕೆ. ನೀರು ಅಮೂಲ್ಯವಾದ ಸಂಪನ್ಮೂಲವಾಗಿದೆ ಮತ್ತು ಅದರ ಸುಸ್ಥಿರ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಜನರು ಅದನ್ನು ವಿವೇಚನೆಯಿಂದ ಬಳಸಬೇಕು. ನೀರನ್ನು ಬುದ್ಧಿವಂತಿಕೆಯಿಂದ ಬಳಸಲು ಕೆಲವು ಮಾರ್ಗಗಳು ಇಲ್ಲಿವೆ. ಸೋರಿಕೆಯನ್ನು ಸರಿಪಡಿಸಿ. ಸೋರಿಕೆಯು ಗಮನಾರ್ಹ ಪ್ರಮಾಣದ ನೀರನ್ನು ವ್ಯರ್ಥ ಮಾಡುತ್ತದೆ. ಜನರು ತಮ್ಮ ಪೈಪ್ಗಳು, ಶೌಚಾಲಯಗಳು ಮತ್ತು ನಲ್ಲಿಗಳನ್ನು ಸೋರಿಕೆಗಾಗಿ ನಿಯಮಿತವಾಗಿ ಪರಿಶೀಲಿಸಬೇಕು ಮತ್ತು ಸಾಧ್ಯವಾದಷ್ಟು ಬೇಗ ಅವುಗಳನ್ನು ಸರಿಪಡಿಸಬೇಕು. ಕಡಿಮೆ ಹರಿವಿನ ಫಿಲ್ಟರ್ಗಳನ್ನು ಬಳಸುವುದು. ಕಡಿಮೆ ಹರಿವಿನ ಫಿಲ್ಟರ್ಗಳು ಮನೆಯಲ್ಲಿ ಬಳಸುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಶವರ್ ಹೆಡ್ಗಳು, ನಲ್ಲಿಗಳು ಮತ್ತು ಶೌಚಾಲಯಗಳನ್ನು ಕಡಿಮೆ ಹರಿವಿನ ಫಿಕ್ಸರ್ಗಳನ್ನು ಬದಲಾಯಿಸುವುದು ನೀರನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ. ಸಮರ್ಥಕವಾಗಿ ನೀರಿನ ಬಳಕೆ. ಆವಿಯಾಗುವ ನಷ್ಟವನ್ನು ಕಡಿಮೆ ಮಾಡಲು ಸಸ್ಯಗಳು ಮತ್ತು ಹುಲ್ಲು ಹಾಸುಗಳಿಗೆ ಮುಂಜಾನೆ ಅಥವಾ ಸಂಜೆ ತಡವಾಗಿ ನೀರು ಉಣಿಸುವುದು ಉತ್ತಮ. ಮೆದುಕೊಳವೆ ನಳಿಕೆ ಅಥವಾ ನೀರಾವರಿ ಟೈಮರ್ ಅನ್ನು ಬಳಸುವುದು ಮತ್ತು ಅತಿಯಾಗಿ ನೀರು ಹಾಕದಿರುವುದು ನೀರನ್ನು ಉಳಿಸಲು ಸಹಾಯ ಮಾಡುತ್ತದೆ. ನೀರಿನ ಮರುಬಳಕೆ. ಮನೆಯ ಸುತ್ತಲೂ ನೀರನ್ನು ಮರುಬಳಕೆ ಮಾಡುವುದು ಅದನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ. ಜನರು ಬಟ್ಟೆ ಅಥವಾ ಪಾತ್ರೆಗಳನ್ನು ತೊಳೆಯಲು ಬಳಸುವ ನೀರನ್ನು ಗಿಡಗಳಿಗೆ ನೀರುಣಿಸಲು ಅಥವಾ ಶೌಚಾಲಯವನ್ನು ಫ್ಲಶ್ ಮಾಡಲು ಬಳಸಬಹುದು. ಮಳೆ ನೀರನ್ನು ಕೊಯ್ಲು ಮಾಡಿ. ಸಸ್ಯಗಳಿಗೆ ನೀರುಣಿಸುವುದು ಮತ್ತು ಶೌಚಾಲಯಗಳನ್ನು ತೊಳೆಯುವುದು ಮುಂತಾದ ಕುಡಿಯಲು ಯೋಗ್ಯವಲ್ಲದ ಬಳಕೆಗಳಿಗಾಗಿ ಮಳೆ ನೀರನ್ನು ಕೊಯ್ಲು ಮಾಡುವುದರಿಂದ ಪುರಸಭೆಯ ಪೂರೈಕೆಯಾಗುವ ನೀರನ್ನು ಉಳಿಸುತ್ತದೆ. ಈ ಅಭ್ಯಾಸಗಳನ್ನು ಅನುಸರಿಸುವ ಮೂಲಕ ಜನರು ನೀರನ್ನು ವಿವೇಚನೆಯಿಂದ ಬಳಸಬಹುದು ಮತ್ತು ಈ ಅಮೂಲ್ಯ ಸಂಪನ್ಮೂಲವನ್ನು ಸಮರ್ಥಕವಾಗಿ ನಿರ್ವಹಿಸಬಹುದಾಗಿದೆ. ನಮ್ಮ ಜಗತ್ತಿನ ಭವಿಷ್ಯ ನಿಂತಿರುವುದು ನೀರಿನ ಮೇಲೆ. ಭವಿಷ್ಯದಲ್ಲಿ ನೀರಿಗಾಗಿ ಏನೆಲ್ಲ ಅವಘಡಗಳಾಗಬಹುದು. ಆದ್ದರಿಂದ ಇಂದಿನಿಂದಲೇ ನಾವೆಲ್ಲ ನೀರನ್ನು ಮುಂದಿನ ಪೀಳಿಗೆಗಾಗಿ ಉಳಿಸಿ ಬೆಳೆಸಿಕೊಂಡು ಹೋಗಲು ಪ್ರತಿಜ್ಞೆ ಮಾಡೋಣ. ಧನ್ಯವಾದಗಳು. ಭೂಮಿಯ ಮೇಲೆ ನೀರಲು ಬೇಕು ನೀರು, ನೀರು ನಾರಿಯ ಬಾಳ ಅರಳಿಸೋ ಈ ನೀರು, ನೀರು ನೀರು ನೀರು ನೀರು ನೀರು ನೀರು, ಕುಡಿಯಲಿಕ್ಕೆ ನೀರು, ಬಳಸಲಿಕ್ಕೆ ನೀರು, ಬೆಳೆಸಲಿಕ್ಕೆ ನೀರು, ಜೀವ ಉಳಿಸಲಿಕ್ಕೆ ನೀರು. ಚಿನ್ನವಿಲ್ಲದೆಯೋ ಬದುಕು ಸಾಧ್ಯ, ಹಣವಿಲ್ಲದೆಯೋ ಜೀವನ ಸಾಧ್ಯ. ನೀರಿಲ್ಲದೆ ಬದುಕು ಊಹಿಸಲು ಅಸಾಧ್ಯ. ನೀರಿಲ್ಲದೆ ಸಸ್ಯ ಸಂಕುಲ ನಾಶವಾಗುತ್ತೆ, ಜೀವರಾಶಿ ಅವನತಿಯ ಅಂಚಿಗೆ ಹೋಗಿಬಿಡುತ್ತೆ. ಮಳೆ ಎಷ್ಟೊಂದು ಅವಶ್ಯಕ. ಕಾಡು ನಾಶ ಮಾಡಿ ಕಾಂಕ್ರೀಟ್ ಕಾಡು ಬೆಳೆಸಿದ ನಾವು ಈಗ ಅದರ ಫಲಿತಾಂಶವನ್ನ ನೋಡಬೇಕಾಗುತ್ತೆ. ಇಲ್ಲ, ಈಗಲಾದರೂ

ಹೆಸರು? ಕ್ವಿಂಟಲ್ಗೆ ಕನಿಷ್ಠ 6,500 ರೂಪಾಯಿಗಳಿಂದ ಗರಿಷ್ಠ 7,326 ರೂಪಾಯಿಗಳು. ಸಜ್ಜೆ 2,075 ರೂಪಾಯಿಗಳು. ಅಲಸಂದಿ 4,727 ರೂಪಾಯಿಗಳಿಂದ 5,425 ರೂಪಾಯಿಗಳು. ಒಣಗಡಲೆ 4,806 ರೂಪಾಯಿಗಳಿಂದ 5,501 ರೂಪಾಯಿಗಳು. ಕೆಂಪು ತೊಗರಿ 5,609 ರೂಪಾಯಿಗಳಿಂದ 7,535 ರೂಪಾಯಿಗಳು. ಶೇಂಗಾ ಗುಂಗುರು 5,069 ರೂಪಾಯಿಗಳಿಂದ 6,329 ರೂಪಾಯಿಗಳು. ಸಣ್ಣ ಭತ್ತ ಸೋನ 2,011 ರೂಪಾಯಿಗಳಿಂದ 2,535 ರೂಪಾಯಿಗಳು. ಭತ್ತ ರಾಜಹಂಸ 1,601 ರೂಪಾಯಿಗಳಿಂದ 1,751 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 8,880 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರೈತರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ಕೆಳಗಡೆ ಈ ಎಲ್ಲ ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಆಗಿರೋದಾಗಿತ್ತು. ಇದುವರೆಗೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿ. ಕುಷ್ಟಗಿ ತಾಲೂಕಿನ ಗುಮಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಅಂತಿಯ ಕಟ್ಟು ತಲೆ ಅಂತರನ ನೆನಬೇಕ ಪಾಂಚ ಪಾಂಡವರ ಧರ್ಮಾರೋ. ಅಂತಿಯ ಕಟ್ಟು ತಲೆ ಅಂತವರ ನೆನಬೇಕ ಪಾಂಚ ಪಾಂಡವರ ಧರ್ಮಾರೋ. ಅಂತಿಯ ಕಟ್ಟು ತಲೆ ಅಂತರನ ನೆನಬೇಕ ಪಾಂಚ ಪಾಂಡವರ ಧರ್ಮಾರೋ. ಕಾಟು ತಲೆಯಂತವರ ನೆನಬೇಕು ಪಾಂಚ ಪರಮಾರ ಧರ್ಮಾರೋ. ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚದಂತೆ ಸಾಯವೋ. ಅಂತಿಯ ಕಟ್ಟು ತಲೆ ಅಂತರನ ನೆನಬೇಕ ಪಾಂಚ ಪಾಂಡವರ ಧರ್ಮಾರೋ. ಅಂತಿಯ ಕಟ್ಟು ತಲೆ ಅಂತವರ ನೆನಬೇಕ ಪಾಂಚ ಪಾಂಡವರ ಧರ್ಮಾರೋ. ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ. ಪಂಚ ಪಾಂಡವರ ನೆನದಾರ ಧರ್ಮಾರನ ಚಿಂತಿಲ್ಲದಂತೆ ಸಾಯವೋ. ಮುತ್ತಿನ ಮೋಗತೆನ ಕರ ಸೊಲದಿಲ್ಲ ಕನೇನಾರ ಮಗಳವ್ವ. ತೇನಾಮೋಗಾತೇನಾಕಾರ ಸೊಲದಿಲ್ಲ ಕಾಲೇನಾರ ಮಗ ಮೋತ್ತೇನಾಮೋಗಾತೇನಾಕಾರ ಸೊಲದಿಲ್ಲ ಕಾಲೇನಾರ ಮಗಳವ್ವ ಕಾನೇನಾರ ಮಗಳವ್ವ ಗುಮಗೆರೆ ಗರ ಚೇನ ಗೋಡೆಯ ಕರೆ ದೂರಗೋನಾರ ಮಗಳವ್ವ ಗುಮಗೆರೆ ಗರ ಚೇನ ಗೋಡೆಯ ಕರೆ ದೂರ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಶರಣಾರೋ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ರೇ ಶರಣಾರೋ ಜಡಿ ಮಂಟಿಗೆ ರೇ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋ ಕುರುಬರು ಬೆಡಗಾಲಲ್ಲಾರ ಜಡಿ ಮಂಟಿಗೆ ರೇ ಶರಣಾರೋ ಜಡಿ ಮಂಟಿಗೆ ರೇ ಶರಣರ ಜ್ಞಾನಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋ ಓರಣ ಅಂತ್ಯ ಕಟ್ಟು ವ್ಯಾಸಿಗೆ ಬಿಸಲಾಗಿದ್ದೇಕೋಗಾಲಿ ಆಗಾರ ಬಾಳಾಡಗಿಯೋ ವ್ಯಾಸಿಯ ಬಿಸಲಾಗಿದ್ದೇಕೋಗೇಲೆ ಆಸಾರ ಬಾಳಾಡಗಿಯೋ ವ್ಯಾಸಿಗೆ ಬಿಸಲಾಗಿದ್ದೇಕೋಗಾಲಿ ಆಗಾರ ಬಾಳಾಡಕಿ ವ್ಯಾಸಿಯ ಬಿಸಲಾಗಿದ್ದೇಕೋಗೇಲೆ ಆಗಾರ ಬಾಳಾಡಗಿದು ಆಗಾರ ಬಾಳಾಡಕಿ ಅವನುದಾಗ ಪೂಜಾಡಿ ಒತ್ತಗಳದೇನು ಆಗಾರ ವ್ಯಾಸಿಗೆ ಬಿಸಲಾಗಿದ್ದೇಕೋಗೇಲೆ ಆಗಾರ ಬಾಳಾಡಗಿಯೋ ಓ ಹೋಲಣ್ಣ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುರೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಗುಡಿಯುವನು ಏಕ ಬಾವುದುರೇ ದುಡೆಯುವನು ನಂಬಸವ ನಾ ಕಾಪಾದ ಶಿವ ಶರಣು ಬಸವನ ಕಾಪಾದ ಶಿವ ಶರಣು ಏಕ ಬಾವುದುರೇ ದುಡೆಯುವರೋ ನಾಂ ಬಸವ ನಾಲ್ಕ ಪಾದ ಶಿವ ಶರಣು ಏಕ ಬಾವದಲೇ ದುಡೆಯುವರೋ ನಾಂ ಬಸವ ನಾಲ್ಕ ಪಾದ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುರೇ ದುಡೆಯುವರು ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಅಡಿವನ ಮರದಾಗ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದು ಅಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಅಡಿವನ ಮರದಾಗ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದು ಹಕ್ಕೆ ಪಕ್ಷಾಗ ಗಿಳಿ ಚಂದ ಮುಗುಲಾಗ ಚಿಕ್ಕಾಗ ಚಂದ ಚಂದರಾಮು ಹಕ್ಕಿ ಪಕ್ಷಾಗ ಗಿಳಿ ಚಂದ ಮುಗುಲಾಗ ಚಿಕ್ಕಾಗ ಚಂದ ಚಂದರಾಮು ಹಡಿವನ ಗಿಡದಾಗ ಮಾವಿನ ಮರ ಚಂದ ಹಕ್ಕೆ ಪಕ್ಷಾಗ ಗಿಳಿ ಚಂದು ಹಡಿವನ ಮರದಾಗ ಮಾವಿನ ಮರ ಚಂದ ಹಕ್ಕಿ ಪಕ್ಷಾಗ ಗಿಳಿ ಚಂದು ಹಕ್ಕೆ ಪಕ್ಷಾಗ ಗಿಳಿ ಚಂದ ಮೊಗಲಾಗ ಚಿಕ್ಕಾಗ ಚಂದ ಚಂದರಾಮು ಹಕ್ಕಿ ಪಕ್ಷಾಗ ಗಿಳಿ ಚಂದ ಮೊಗಲಾಗ ಚಿಕ್ಕಾಗ ಚಂದ ಚಂದರಾಮು ಬಸವಣ್ಣನಣಿ ಮ್ಯಾಲೆ ಬಿಸಲ ಬಿದ್ದೈತೆಂದು ಆಸ್ತಾವು ಡಾಳ ಗವರಾಮು ಬಸವಣ್ಣನಣಿ ಮ್ಯಾಲೆ ಬಿಸಲ ಬಿದ್ದೈತೆಂದ ಆಸ್ತಾವು ಡಾಳ ಗವರಾಮು ಬಸವಣ್ಣನಣಿ ಮ್ಯಾಲೆ ಬಿಸಲ ಬಿದ್ದೈತೆಂದು ಆಸ್ತಾವು ಡಾಳ ಗವರಾಮು ಬಸವಣ್ಣನಣಿ ಮ್ಯಾಲೆ ಬಿಸಲ ಬಿದ್ದೈತೆಂದ ಆಸ್ತಾವು ಡಾಳ ಗವರಾಮು ಆಸ್ತಾವು ಡಾಳ ಗವರಮ್ಮಯೋಳಾಡಿ ಶರಪಿಗೋ ಡಾಳ ಕೊನೆ ಶಾರಾಗು ಆಸ್ತಾವ ಡಾಳ ಗವರಮ್ಮಯೋಳಾಡಿ ಶರಪಿಗೋ ಡಾಳ ಕೊನೆ ಶಾರಾಗು ಆಸ್ತಾವ ಡಾಳ ಗವರಮ್ಮಯೋಳಾಡಿ ಶರಪಿಗೋ ಡಾಳ ಕೊನೆ ಶಾರಾಗು ಆಸ್ತಾವ ಡಾಳ ಹಕ್ಕರಕಿ ಸುರಾಣಿಯಲ್ಲಿ ದೇಗೊಳ ಗೊಳಕಿ ಚಿಕ್ಕ ಯಮನೂರ ಕೆರಿಯಾಗು ಹಕ್ಕರಕಿ ಸುರಾಣಿ ಕಾಯಮನೋರ ಕರಿಯಾಗು ಅಕ್ಕರಗಿ ಅಸುರಾಣಿಯಲ್ಲಿ ದೇಗೊಳ ಗೊಳಕಿ ಚಿಕ್ಕಾಯಮನೋರ ಕರಿಯಾಗು ಅಕ್ಕರಗಿ ಹಸುರಾಣಿ ಚಿಕ್ಕಾಡಿದ ಮಾತು ಯಾರಿಲ್ಲೇ ನಾಯದಿಯಾಗೋ ಚಿಕ್ಕಾಯ ಮನೋರಾಡಿದ ಮಾತು ಯಾರಿಲ್ಲೇ ನಾಯದಿವಾಳಾಗೋ ಅಕ್ಕರಗಿ ಹಸುರಾಣಿ ದೇವಗಳ ಗೊಳಗಿ.